ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತು ಬಾನುಲಿ ಸರಣಿಯ ಎರಡನೆಯ ಕಾರ್ಯಕ್ರಮದಲ್ಲಿ ಗೇರು ಬೆಳೆಯಲ್ಲಿ ನರ್ಸರಿ ಕ್ಷೇತ್ರದ ನಿರ್ವಹಣೆ ಕುರಿತು ಮಾತನಾಡುವವರು ಡಿಸಿಆರ್ ಪುತ್ತೂರು ಇಲ್ಲಿನ ವಿಜ್ಞಾನಿಗಳಾದ ಡಾ ಮಂಜೇಶ್ ಜಿಎನ್. ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ ಗೇರು ಬೆಳೆಯಲ್ಲಿ ನರ್ಸರಿ ಕ್ಷೇತ್ರದ ನಿರ್ವಹಣೆ ಕುರಿತು ಮಂಜೇಶ್ ಜಿಎನ್ ಅವರಿಂದ ಮಾಹಿತಿ ಕೇಳುವಿರಿ. ಡಾಕ್ಟ್ರೆ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದು ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತಹ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ, ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ದೇಹದ ಯಾವುದೇ ಭಾಗದಲ್ಲಿ ಸ್ಪರ್ಶ ಜ್ಞಾನವಿಲ್ಲದ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ತುರಿಕೆ ನೋವು ಇಲ್ಲದ ಮಚ್ಚೆಗಳು ಕುಷ್ಠರೋಗದ ಚಿಹ್ನೆಯಾಗಿರಬಹುದು. ಕೈಕಾಲುಗಳಲ್ಲಿ ಮರಗಟ್ಟಿದಂತಾಗಿ ಜೋಮು ಹಿಡಿದಂತಾಗುವುದು ಕುಷ್ಠರೋಗದ ಲಕ್ಷಣವಾಗಿರಬಹುದು. ಕುಷ್ಠರೋಗವು ಕ್ಷಯ, ಕಾಲರಾಗಳಂತೆ ಒಂದು ರೋಗಾಣುವಿನಿಂದ ಬರುವಂತಹ ಕಾಯಿಲೆ. 6-12 ತಿಂಗಳ ನಿರ್ದಿಷ್ಟ ಅವಧಿಯ ಒಳಗೆ ಬಹು ಔಷಧಿ ಚಿಕಿತ್ಸೆಯಿಂದ ಕುಷ್ಠರೋಗವು ಸಂಪೂರ್ಣವಾಗಿ ಗುಣವಾಗುತ್ತದೆ. ಚಿಕಿತ್ಸೆಯು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ. ಕುಷ್ಠರೋಗಿಯು ಪ್ರಾರಂಭದಲ್ಲಿಯೇ ಚಿಕಿತ್ಸೆ ಪಡೆಯದಿದ್ದಲ್ಲಿ ಅಂಗವಿಕಲನಾಗಬಹುದು. ಕುಷ್ಠರೋಗದ ಲಕ್ಷಣಗಳನ್ನು ಮುಚ್ಚಿಡಬೇಡಿ, ಉಚಿತ ಚಿಕಿತ್ಸೆ ಪಡೆದು ರೋಗದಿಂದ ಮುಕ್ತರಾಗಿರಿ. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕುಷ್ಠರೋಗ ವಿಭಾಗ, ಉಡುಪಿ ಜಿಲ್ಲೆ. ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಆಕಾಶವಾಣಿ ಮಂಗಳೂರು ಹಾಗೂ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇವರ ಸಹಭಾಗಿತ್ವದಲ್ಲಿ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಗೇರಿನ ತಿರುಳು ತಿಳಿವು. ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಬೆಳೆಯಲ್ಲಿ ಮೃದು ಕಾಂಡ ಕಸಿ ಮತ್ತು ನರ್ಸರಿ ನಿರ್ವಹಣೆ ಈ ಕುರಿತು ಪುತ್ತೂರಿನಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಮಂಜೇಶ್ ಜಿಎನ್ ಇವರೊಂದಿಗೆ ಸಂದರ್ಶನ. ಡಾಕ್ಟರ್ ಮಂಜೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ಬೆಳೆಗಳ ಹಾಗೆ ಗೇರು ಬೆಳೆಯಲ್ಲಿಯೂ ಕೂಡ ಸಸ್ಯಾಭಿವೃದ್ಧಿಯನ್ನ ಮಾಡುವಂತಹದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತದೆ ಅಂತ ಕೇಳಿದೀವಿ. ಏನಿದ್ರ ಒಂದು ಪ್ರಾಮುಖ್ಯತೆ, ವಿಶೇಷವಾಗಿ ಗೇರು ಬೀಜದಿಂದ ಅಭಿವೃದ್ಧಿಪಡಿಸುವಂತಹದ್ದು ಮತ್ತು ಕಸಿ ಗಿಡವನ್ನು ಅಭಿವೃದ್ಧಿ ಮಾಡುವಂತಹದ್ದು, ಏನು ವ್ಯತ್ಯಾಸ ಇದೆ, ಏನು ಪ್ರಾಮುಖ್ಯತೆ ಇದೆ? ಗೇರು ಒಂದು ಪರಾಗಿಯ ಪರಾಗ ಸ್ಪರ್ಶ ಹೊಂದಿರತಕ್ಕಂಥ ಬೆಳೆಯಾಗಿರ್ತದೆ. ಹಾಗಾಗಿ ಗಿಡಗಳನ್ನ ಬೀಜದಿಂದ ವೃದ್ಧಿಪಡಿಸಿದರೆ ಅದರ ಬೆಳವಣಿಗೆ ಆಗಲಿ, ಇಳುವರಿ ಆಗಲಿ, ಅಥವಾ ಅದರ ಗುಣಮಟ್ಟದ ಮೂಲ ಮರಕ್ಕೆ ಅಥವಾ ತಾಯಿ ಮರಕ್ಕೆ ಸಮನಾಗಿ ಬರೋದಿಲ್ಲ. ಆದರೆ ನಾವು ಕಸಿ ಗಿಡಗಳ ಮೂಲಕ ಆಯಾ ತಳಿಗಳು ಅಥವಾ ತಾಯಿ ಮರದ ಗುಣಮಟ್ಟವನ್ನು ನಾವು ಕಾಪಾಡಿಕೊಳ್ಬಹುದು. ಹಾಗಾಗಿ ಕಸಿ ಗಿಡಗಳು ಬೀಜದಿಂದ ಅಭಿವೃದ್ಧಿಪಡಿಸಿದ ಗಿಡಗಳಿಗಿಂತ ಮೊದಲೇ ಇಳುವರಿ ಕೊಡಲು ಪ್ರಾರಂಭಿಸ್ತವೆ. ಹಾಗೆ ಗೇರು ಗಿಡಗಳನ್ನ ಮೃದುಕಾಂಡ ಕಸಿ ವಿಧಾನದಿಂದ ಯಶಸ್ವಿಯಾಗಿ ನಾವು ಅಲ್ಪ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ಸಹ ನಾವು ಉತ್ಪಾದಿಸಬಹುದು. ಅದಲ್ಲದೆ ನಾವು ಈ ಪ್ರತಿ ಋತುಮಾನಕ್ಕೆ ಸೂಕ್ತವಾದ ವಾತಾವರಣ ನಾವೇನಾದರೂ ಕಲ್ಪಿಸಿಕೊಟ್ಟಿದ್ದೆ ಆದಲ್ಲಿ ಬಹುಮಟ್ಟಿಗೆ ವರ್ಷಪೂರ್ತಿ ಕಸಿ ಗಿಡಗಳನ್ನ ನಾವು ಉತ್ಪಾದಿಸಲು ಸಾಧ್ಯವಿರುತ್ತದೆ ಸರ್. ಈಗ ಕಸಿ ಅಂದ ತಕ್ಷಣ ಎರಡು ಭಾಗಗಳಿರ್ತವೆ, ಒಂದು ರೂಟ್ ಸ್ಟಾಕ್ ಎನ್ನುವಂತಹದ್ದು ಮತ್ತು ಸಯಾನ್ ಎನ್ನುವಂತಹ ಒಂದು ಭಾಗ. ಇದರ ತಯಾರಿಗಾಗಿ ಕಸಿ ಕಡ್ಡಿಗಳ ತಾಕುಗಳ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡುವಂತಹದ್ದು ಹೇಗೆ ಸರ್? ಈಗ ಇದರಲ್ಲಿ ಕಸಿ ಗಿಡಗಳನ್ನ ತಯಾರಿಸಲಿಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳ ತಾಯಿ ಗಿಡಗಳ ಅವಶ್ಯಕತೆ ನಮಗಿರುತ್ತದೆ. ಹಾಗಾಗಿ ನಾವು ಕಸಿ ಗಿಡಗಳ ತಾಕುಗಳ ಸ್ಥಾಪನೆ ಮತ್ತು ಅದರ ನಿರ್ವಹಣೆ ನೋಡಬೇಕಾದ್ರೆ ಅಧಿಕ ಇಳುವರಿ ಕೊಡತಕ್ಕಂಥ ಉತ್ತಮ ಗುಣಮಟ್ಟ ಹೊಂದಿರತಕ್ಕಂಥ ಕಸಿ ಕಡ್ಡಿಗಳಿಂದನೇ ಅಭಿವೃದ್ಧಿಪಡಿಸಬೇಕಾಗಿರ್ತದೆ. ಅಂತಹ ಒಂದು ತಾಯಿ ಗಿಡಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಸಂಗ್ರಹಿಸಿಕೊಂಡು 4x4x4 ಅಂತರದಲ್ಲಿ ಅದನ್ನು ನಾವು ಫಸ್ಟ್ ನಾಟಿ ಮಾಡಬೇಕಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಇದಕ್ಕೆ ಶಿಫಾರಸು ಏನು ಮಾಡಿರ್ತೀವಿ, ರಸಗೊಬ್ಬರಗಳು ಪ್ರತಿ ಗಿಡಕ್ಕೆ 500 ಗ್ರಾಂ 125 ಗ್ರಾಂ ಹಾಗೂ 125 ಗ್ರಾಂ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರವನ್ನು ನಾವು ಕೊಡಬೇಕು. ಕೊಟ್ಟದ್ದೇ ಆದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಸಿ ಕಡ್ಡಿಗಳನ್ನ ನಾವು ಪಡೆಯಬಹುದಾಗಿರ್ತದೆ. ಹಾಗೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಪ್ರತಿ ಗಿಡಕ್ಕೆ 20-25 ಕೆಜಿಯಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನು ಸಹ ಕೊಡೋದ್ರಿಂದ ಗಿಡಗಳು ಇದರಲ್ಲಿ ಚೆನ್ನಾಗಿ ಕವಲು ಹೊಡೆದು ಬೆಳೆಯುತ್ತವೆ. ಹಾಗೆ ತಾಯಿ ಗಿಡಗಳ ಎಲೆಯ ಚಿಗುರುಗಳು ಚಹಾ ಸೊಳ್ಳೆ ಬಾಧೆ ಇದರಿಂದ ನಾವು ರಕ್ಷಿಸಿಕೊಳ್ಬೇಕಾಗಿರ್ತದೆ. ಅದಕ್ಕೆ ನಾವು ಪ್ರಮುಖವಾಗಿ ಲ್ಯಾಂಡಾ ಸೈಹಲೋತ್ರಿನ ಒಂದು ಕೀಟನಾಶಕವನ್ನು ಬಳಸಿಕೊಂಡು ನಾವು ಅದನ್ನು ಸರಿಪಡಿಸಿಕೊಳ್ಬಹುದಾಗಿರ್ತದೆ. ಅದಕ್ಕೆ ಲ್ಯಾಂಡಾ ಸೈಹಲೋತ್ರಿನ 6 ಮಿಲಿಲೀಟರ್ ಪ್ರತಿ 10 ಲೀಟರ್ ನೀರಿಗೆ ಒಂದು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ನಾವು ಚಹಾ ಬಾಧೆಯನ್ನು ನಾವು ರಕ್ಷಿಸಿಕೊಳ್ಬಹುದಾಗಿರ್ತದೆ. ಹಾಗೆ ಹೂ ಬಿಡೋ ಕಾಲದಲ್ಲಿ ಹೂ ಗಂಜಲುಗಳನ್ನು ನಾವು ಸಹ ತೆಗಿಬೇಕಾಗಿರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅದರಿಂದ ನಮ್ಮ ಕಸಿ ಕಡ್ಡಿಗಳನ್ನು ಸಹ ನಾವು ಅದರಿಂದ ಪಡೆದುಕೊಳ್ಬಹುದು. ಹಾಗೆ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ತಿಂಗಳಲ್ಲಿ ನಾವು ಗಿಡಗಳನ್ನ ನೆಲದಿಂದ 1.5 ಮೀಟರ್ ಎತ್ತರದಲ್ಲಿ ಸೌರಿಕೆಯನ್ನು ಒಂದು ಆಪರೇಷನ್ ನಾವು ಮಾಡಬೇಕಾಗ್ತದೆ. ಹಾಗೂ ಅದರಿಂದ ನಾವು ಹೊಸ ಚಿಗುರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಚಿಗುರುಗಳು ಬಹುಬೇಗನೆ ಬೆಳೆದು ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಸೂಕ್ತ ಕಸಿ ಕಡ್ಡಿಗಳನ್ನು ನಾವು ಕೊಡೋದಕ್ಕೆ ಒಂದು ಕಸಿ ಕಡ್ಡಿಯ ಒಂದು ಗಿಡ ಪ್ರಾರಂಭವಾಗ್ತದೆ. ಹಾಗೆ ರೈತರು ಸೂಕ್ತ ತಳಿಯ 8-10 ಕಸಿ ಗಿಡಗಳನ್ನು ತಮ್ಮ ಹೊಲದಲ್ಲಿ ಏನಾದರೂ ಬೆಳೆಸ್ಕೊಂಡ್ರೆ ಅವ್ರಿಗೆ ಬೇಕಾಗಿರುವಷ್ಟು ಸಹ ಕಸಿ ಕಡ್ಡಿಗಳನ್ನು ತಾವೇ ಅಲ್ಲೇ ತಯಾರು ಮಾಡ್ಕೊಳ್ಬಹುದಾಗಿರ್ತದೆ. ಈಗ ಇಂತಹ ಗಿಡಗಳಿಂದ ಈ ಕಸಿ ಕಡ್ಡಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಹೇಗೆ? ಈಗ ನಾವು ಕಸಿ ಕಡ್ಡಿಗಳ ಆಯ್ಕೆ ಮತ್ತು ಅದರ ತಯಾರಿ ಬಗ್ಗೆ ಹೇಳಬೇಕಾದ್ರೆ ಕಸಿ ಕಡ್ಡಿಗಾಗಿ ಸುಮಾರು ನಾವು 3-5 ತಿಂಗಳು ಬೆಳವಣಿಗೆಯಲ್ಲಿರ್ತಕ್ಕಂತಹ ಹೂ ಬಿಡದೇ ಇರತಕ್ಕಂತಹ ಪಾರ್ಶ್ವರೆಂಬೆ ಅಥವಾ ಡಾರ್ಮೆಂಟ್ ಅಂತ ಹೇಳ್ತೀವಿ ಅಂತ ಒಂದು ಕಡ್ಡಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತೆ ನಾವು ಆಯ್ಕೆ ಮಾಡಿದ ಕಡ್ಡಿ ಹೇಗಿರ್ಬೇಕಪ್ಪ ಅಂದ್ರೆ ನೇರವಾಗಿ 10-12 ಸೆಂಟಿಮೀಟರ್ ಅಷ್ಟು ಉದ್ದ ಇರಬೇಕು. ಹಾಗೆ ಕಂದು ಬಣ್ಣಕ್ಕೆ ಹೊರಳಿದ ಪೆನ್ಸಿಲ್ನಷ್ಟು ಗಾತ್ರದಿಂದ ದಪ್ಪವಾಗಿರಬೇಕು. ಹಾಗೆ ಅದರ ತುದಿಯಲ್ಲಿ ಸುಪ್ತಾವಸ್ಥೆ ಡಾರ್ಮೆಂಟ್ ಬಡ್ ಅಂತೀವಿ, ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ದಪ್ಪನಾದ ಮೊಗ್ಗನ್ನು ಹೊಂದಿರಬೇಕು. ಹಾಗೆ ಕಸಿ ಕೊಂಬೆಯು ತುದಿಯು 4-5 ಎರೆಗಳು ಕಡು ಹಸಿರು ಬಣ್ಣದಿಂದ ಇದ್ರೆ ಸೂಕ್ತವಾಗಿರ್ತದೆ ನಮಗೆ. ಹಾಗೆ ಬಿಸಿಲು ಬೀಳುವ ಪ್ರದೇಶದಿಂದ ಕಸಿ ಕಡ್ಡಿಗಳ ಆಯ್ಕೆನ ನಾವು ಮಾಡ್ಕೊಳ್ಬೇಕಾಗಿರ್ತದೆ. ಹಾಗೆ ಮತ್ತೆ ಆಯ್ಕೆ ಮಾಡಿದ ಕಸಿ ಕೊಂಬೆಯ ಎಲೆಗಳ ತೊಟ್ಟುಗಳನ್ನು ಮಾತ್ರ ಸಹ ಉಳಿಸಿ ಉಳಿದ ಎಲ್ಲ ಎಲೆ ಭಾಗಗಳನ್ನು ನಾವು ಕತ್ತರಿಸಬೇಕಾಗ್ತದೆ. ಹಾಗೆ ನಾವು 10 ದಿನಗಳ ನಂತರ ಕಸಿ ಕೊಂಬೆಗಳೇನಾದ್ರು ಕಸಿ ಕಟ್ಟಲು ಸೂಕ್ತವಾಗಿರ್ತವೆ ನಮಗೆ. ಮತ್ತು ಹಾಗೆ ಕಸಿ ಕಡ್ಡಿಗಳನ್ನು ಈ ರೀತಿ ತಯಾರು ಮಾಡೋದ್ರಿಂದ ನಮಗೆ ಕಸಿ ಯಶಸ್ಸು ಸಹ ಹೆಚ್ಚಾಗಿರ್ತದೆ. ಹಾಗೆ ಬಹುಮುಖ್ಯವಾಗಿ ಒಂದು ಅಂಶ ಏನಪ್ಪಾ ಅಂತಂದ್ರೆ ಕಸಿ ಕಡ್ಡಿಗಳ ಮೊಗ್ಗುಗಳು ಮೊಳಕೆಯೊಡೆಯುವ ಮೊದಲೇ ನಾವು ಅದನ್ನ ತಾಯಿ ಗಿಡದಿಂದ ಬೇರ್ಪಡಿಸಿ ಕಸಿ ಕಟ್ಟಲಿಕ್ಕೆ ಉಪಯೋಗವನ್ನು ಮಾಡಬೇಕಾಗ್ತದೆ. ಹೀಗೆ ಈ ಕಸಿ ಕಡ್ಡಿಗಳ ಆಯ್ಕೆ ಮತ್ತು ತಯಾರನ್ನು ಮಾಡಬೇಕಾಗ್ತದೆ. ಆ ನಂತರದ ಹಂತದಲ್ಲಿ ಈ ಕಸಿ ಕಡ್ಡಿಗಳನ್ನ ಸಂಗ್ರಹಿಸುವಂತಹದ್ದು ಹೇಗೆ? ಈ ಕಸಿ ಕಡ್ಡಿಗಳನ್ನ ಸಂಗ್ರಹಣೆ ಮಾಡಬೇಕಪ್ಪ ಅಂತಂದ್ರೆ ಇದು ಬಿಸಿಲೇರೋಕ್ಕಿಂತ ಮುಂಚೆನೆ ತಾಯಿ ಗಿಡದಿಂದ ಬೇರ್ಪಡಿಸೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಹಾಗೆ ಇದನ್ನು ಮಾಡೋದ್ರಿಂದ ಕಸಿ ಕಡ್ಡಿಗಳು ಒಣಗುವುದನ್ನ ನಾವು ತಪ್ಪಿಸಬಹುದು. ಮತ್ತು ಕಸಿ ಕಡ್ಡಿಗಳನ್ನ ತಾಯಿ ಗಿಡದಿಂದ ಬೇರ್ಪಡಿಸಿದ ನಂತರ ನಾವು ನೀರಿನಲ್ಲಿ ಅದ್ದಿ ತೆಗೆದು ಅದನ್ನು ಪಾಲಿಥಿನ್ ಚೀಲದಲ್ಲಿ ಹಾಕಿ ನಾವು ಕಸಿ ಕಟ್ಟುವ ಜಾಗಕ್ಕೆ ಕೊಂಡೊಯ್ಯಬೇಕಾಗ್ತದೆ. ಮತ್ತು ಈ ಒಂದು ಒದ್ದೆ ಬಟ್ಟೆಯೊಂದಿಗೆ ನಾವೇನಾದರೂ ಪಾಲಿಥಿನ್ ಚೀಲದಲ್ಲಿ ಸುತ್ತಿಟ್ಕೊಂಡ್ರೆ ಕಸಿ ಕಡ್ಡಿಗಳನ್ನ 3-4 ದಿನದವರೆಗೂ ಸಹ ಸಂಗ್ರಹಣೆ ಮಾಡಿಟ್ಕೊಂಡು ನಾವು ಮುಂದೆ ಕಸಿ ಕಟ್ಟಲಿಕ್ಕೆ ಉಪಯೋಗಿಸಬಹುದಾಗಿರ್ತದೆ. ಮುಂದಿನ ಹಂತವಾಗಿ ಈ ತಾಯಿ ಮರದ ಒಂದು ಅಥವಾ ಏನು ರೂಟ್ ಸ್ಟಾಕ್ ಅಂತ ಹೇಳುವಂತಹದ್ದು, ಈ ಬೀಜಗಳನ್ನ ಮತ್ತು ಸಸಿಯನ್ನು ಅಭಿವೃದ್ಧಿಪಡಿಸುವಂತಹದ್ದು, ಇದರಲ್ಲಿ ಈ ಬೀಜಗಳ ಆಯ್ಕೆಯನ್ನು ಹೇಗೆ ಮಾಡುವಂತಹದ್ದು? ಬೇರ್ ಸಸಿಗಳ ಬಳಸಿಕೆಯಲ್ಲಿ ನಮಗೆ ಬೀಜಗಳ ಆಯ್ಕೆ ಅದು ಬಹುಮುಖ್ಯ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗ್ತದೆ. ಯಾಕೆ ಅಂದ್ರೆ ಬೇರು ಬೀಜಗಳಾಗಿರಲಿ, ಬೇರು ಬೀಜಗಳು ಕೊಯ್ಲಿನ ಸಮಯ ಅಂದ್ರೆ ಏನಿರ್ತದೆ, ಫೆಬ್ರವರಿಯಿಂದ ಏಪ್ರಿಲ್ನಲ್ಲಿ ನಾವು ಸಂಗ್ರಹಣೆ ಮಾಡಬೇಕಾಗ್ತದೆ. ಅದರಿಂದ ಸುಮಾರು ಅದನ್ನು ಸಂಗ್ರಹಣೆ ಮಾಡಿದ ನಂತರ ಸುಮಾರು 2-3 ದಿನ ಬಿಸಿಲಲ್ಲಿ ಆ ಬೀಜವನ್ನು ಒಣಗಿಸಬೇಕಾಗ್ತದೆ, ನಂತರ ನಾವು ಉಪಯೋಗಿಸಬೇಕು. ಹಾಗೆ ಒಂದು ಮಧ್ಯಮ ಗಾತ್ರ ಅಂದ್ರೆ 6-7 ಗ್ರಾಮ್ ತೂಕ ಬರುವಂತ ಬೀಜಗಳನ್ನ ನಾವು ಈ ಒಂದು ಬೇರು ಸಸಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಈ ಆಯ್ಕೆ ಮಾಡುವ ವಿಧಾನ ಹೇಗಪ್ಪ ಅಂತಂದ್ರೆ, ಇನ್ನೊಂದು ತಾಜಾ ಬೀಜಗಳೇನಿರ್ತವೆ ಅವನ್ನ ನೀರಿನಲ್ಲಿ ಮುಳುಗಿಸಿ ತೇಲುವಂತಹ ಬೀಜಗಳನ್ನ ಬಿಟ್ಟುಬಿಟ್ಟು ನಾವು ಉಳಿದಿರ್ತಕ್ಕಂತ ಒಳ್ಳೆ ಬೀಜಗಳನ್ನ ಮಾತ್ರ ನಾವು ಬಿತ್ತನೆಗೆ ಬಳಸ್ಕೊಳ್ಬೇಕಾಗ್ತದೆ. ಆ ನರ್ಸರಿ ಬ್ಯಾಗ್ ಅನ್ನು ತಯಾರಿಸುವಂತಹ ವಿಧಾನದ ಬಗ್ಗೆ ಹೇಳಿ. ಈ ನರ್ಸರಿ ಬ್ಯಾಗ್ ಅಲ್ಲಿ ಈ ಮಣ್ಣಿನ ಮಿಶ್ರಣ, ಪಾಟಿಂಗ್ ಮಿಕ್ಸ್ಚರ್ ಅಂತ ನಾವು ಏನ್ ಹೇಳ್ತೀವಿ, ಅದು ಬೀಜಗಳನ್ನ ಹಾಕುವ ಮೊದಲು ಮಣ್ಣು ಮರಳು ಮತ್ತು ಕೊಟ್ಟಿಗೆ ಗೊಬ್ಬರನ ನಾವು ಸಮ ಪ್ರಮಾಣದಲ್ಲಿ ನಾವು ಅದನ್ನ ಮಿಶ್ರಣ ಮಾಡ್ಕೊಳ್ಬೇಕಾಗ್ತದೆ. ಆ ಮಿಶ್ರಣವನ್ನು ಪ್ರತಿ 2 kg ಮಿಶ್ರಣಕ್ಕೆ 10 g ಶಿಲಾರಂಜಕವನ್ನು ಸೇರಿಸಿ ನಾವು 25 cm ಇಲ್ಲ 15 cm ಗಾತ್ರದ 300 kg ಇರತಕ್ಕಂಥ ಒಂದು ಪಾಲಿಬ್ಯಾಗ್ಸ್ ಅಂತ ಏನ್ ಕರಿತೀವಿ, ಪಾಲಿಥಿನ್ ತೊಟ್ಟಿಗಳು, ಅದನ್ನ ನಾವು ತುಂಬಿಸ್ಕೊಳ್ಬೇಕಾಗ್ತದೆ. ಹಾಗೆ ಪಾಲಿಥಿನ್ ತೊಟ್ಟಿಗಳು ಪಾಲಿಬ್ಯಾಗ್ಸ್ ನ ನಾವು ಉಪಯೋಗಿಸುವ ಮೊದಲು ಪ್ರತಿ ಒಂದು ಪಾಲಿಬ್ಯಾಗ್ನೂ 30-40 ರಂಧ್ರಗಳನ್ನ ನಾವು ಕೊಡಬೇಕಾಗ್ತದೆ. ಆ ಒಂದು ರಂಧ್ರವನ್ನು ಕೊಡೋದ್ರಿಂದ ಏನಾಗ್ತದೆ, ಒಂದು ಏನು ಹೆಚ್ಚಿನ ಒಂದು ನೀರು ಏನಿರ್ತದೆ ಅದು ಬಸಿದು ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ತದೆ. ಹಾಗೆ ತೊಟ್ಟಿಯಲ್ಲಿ ಮಿಶ್ರಣವನ್ನು ಚೆನ್ನಾಗಿ ಅದುಮಿ ತುಂಬಬೇಕಾಗ್ತದೆ. ಈ ರೀತಿ ಏನಾದ್ರೂ ನಾವು ಸರಿಯಾಗಿ ಏನಾದ್ರೂ ಅದುಮಿ ತುಂಬಲಿಲ್ಲ ಅಂದ್ರೆ ಬೀಜ ಬಿತ್ತಿ ನೀರು ಹಾಕಿದ ನಂತರ ತೊಟ್ಟಿಯ ಅರ್ಧ ಭಾಗದವರೆಗೂ ಮಿಶ್ರಣ ಕುಸಿದು ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಬೇರು ಸಸಿಯೇ ಹೆಚ್ಚಿನ ಬೆಳವಣಿಗೆಗಾಗಿ ಹಾಗೂ ಆ ಒಂದು ಸದೃಢವನ್ನು ಇಟ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಅದನ್ನು ಚೆನ್ನಾಗಿ ಅದುಮಿ ತುಂಬಬೇಕಾಗಿರ್ತದೆ. ಮಾಡಿ ನಾವು ಅದನ್ನ ಮಡಿಗಳಲ್ಲಿ ಸಹ ನಾವು ಜೋಡಿಸ್ಕೊಳ್ಬಹುದು. ಬೀಜಗಳ ಬಿತ್ತನೆಯ ಬಗ್ಗೆ, ಬೀಜಗಳ ಬಿತ್ತನೆಗಳ ಬಹುಮುಖ್ಯವಾಗಿ ನಾವು ಈಗ ಪಾಲಿಥಿನ್ ಬ್ಯಾಗ್ನ ನಾವು ಮಿಶ್ರಣದಿಂದ ಮುಸ್ಕೊಂಡಿದ್ದೀವಿ. ಬಹುಮುಖ್ಯವಾಗಿ ಬೀಜವನ್ನು ನಾವು ಬಿತ್ತುವ ಈ ಹಿಂದಿನ ದಿನ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕಬೇಕಾಗಿರುತ್ತದೆ. ಬೀಜಗಳ ಅದನ್ನು ಮಾಡೋದ್ರಿಂದ ಬೀಜಗಳಲ್ಲಿ ಮೊಳಕೆ ಸಮನಾಗಿ ಮತ್ತು ಶೀಘ್ರವಾಗಿ ಬರ್ತದೆ. ಹಾಗೆ ಈ ರೀತಿ ನೆನೆ ಹಾಕಿದ ಬೀಜಗಳು ಸುಮಾರು ತೇವಯುಕ್ತ ಮಿಶ್ರಣ ತುಂಬಿದ ತೊಟ್ಟಿಗಳು ಪಾಲಿಬ್ಯಾಗ್ಸ್ನಲ್ಲಿ 2-2.5 cm 1 ಅಂಗುಲದಷ್ಟು ನಾವು ಆಳದಲ್ಲಿ ಮಾತ್ರ ಬಿತ್ತಬೇಕಾಗ್ತದೆ. ತುಂಬಾ ಆಳದಲ್ಲಿ ಹಾಕಿದ್ರೆ ಅದು ಜರ್ಮಿನೇಷನ್ ಆಗೋದಕ್ಕೆ ಅದು ಸಹಕಾರಿ ಆಗಿರೋದಿಲ್ಲ. ಹಾಗೆ ಬಿತ್ತಿದ ನಂತರ ತೊಟ್ಟಿಗಳನ್ನು ನಾವು ನೆನೆಯುವ ಹಾಗೆ ನೀರುಣಿಸಬೇಕಿರ್ತದೆ. ಹಾಗೆ ತೊಟ್ಟಿಗಳನ್ನು ಹುಲ್ಲಿನಿಂದ ಮುಚ್ಚುವುದರಿಂದ ಮೊಳಕೆ ಶೀಘ್ರವಾಗಿ ಬರುತ್ತದೆ, ಅದನ್ನ ಮಲ್ಚಿಂಗ್ ಅಂತ ನಾವು ಕರಿತೀವಿ. ಹಾಗೆ ಮೊಳಕೆ ಹೊಡೆದಂತ ಸಸಿಗಳು ಹೊರಬರುವ ಸಂದರ್ಭದಲ್ಲಿ ಮೇಲೊದಿಸಿದ ಹುಲ್ಲನ್ನು ನಾವು ಸಂಪೂರ್ಣವಾಗಿ ತೆಗೆಯಬೇಕಾಗಿರ್ತದೆ. ಹಾಗೆ ಬೇಸಿಗೆಯ ಬಿಸಿಲು ಹೆಚ್ಚಿರುವ ಸಮಯ ಸಸಿಮಡಿಗಳಿಗೆ ಶೇಕಡ ನಾವು 50% ನೆರಳು ಕೊಡುವ ಅವಶ್ಯಕತೆ ಇರ್ತದೆ. ಯಾಕೆಂದ್ರೆ ಅವು ಸಸಿಗಳು ತುಂಬಾ ಸಣ್ಣವಾಗಿರುತ್ತವೆ. ಹಾಗೆ ನಾವು ಬೀಜ ಬಿತ್ತಿದ ನಂತರ ಪ್ರತಿನಿತ್ಯ ಸಸಿ ಮಡಿಗಳಿಗೆ ನಾವು ನೀರುಣಿಸುವುದು ಬಹಳಷ್ಟು ಮುಖ್ಯ ಆಗಿರ್ತದೆ. ಹಾಗೆ ಮಳೆ ಬರುತ್ತಿರುವಾಗ ನೀರುಣಿಸುವ ಅಂತ ಅವಶ್ಯಕತೆ ನಮಗೆ ಇರೋದಿಲ್ಲ. ಹಾಗೆ ಬಿತ್ತಿದ ಬೀಜಗಳನ್ನು 15-20 ದಿನಗಳಲ್ಲಿ ನಾವು ಮೊಳಕೆ ಹೊಡೆಯಲು ನಾವು ಕಾಣಬಹುದು. ಸರಿ, ಈಗ ಅಡಿ ಸಸಿಗಳ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈ ಬೇರು ಸಸಿಗಳನ್ನ ನಾವು ಪಡೆದ್ಮೇಲೆ ಬೇರು ಸಸಿಗಳ ನಿರ್ವಹಣೆ ಬಹುಮುಖ್ಯ ಒಂದು ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಈಗ ನೋಡ್ಬೇಕಪ್ಪ ಅಂದ್ರೆ ಮಳೆಗಾಲದಲ್ಲಿ ಬೇರು ಸಸಿಗಳನ್ನು ಪಾಲಿಬ್ಯಾಗ್ಸ್ ನೀರಿನ ಅಂಶ ಜಾಸ್ತಿ ಆದಾಗ ತೊಟ್ಟಿಗಳನ್ನ ಬದಿಗಳನ್ನು ನಾವು ಅಮುಕ್ಬಿಟ್ಟು ಅದರ ತೊಟ್ಟಿಗಳಿಂದ ಪಾಲಿಬ್ಯಾಗಿಂದ ಹೆಚ್ಚಿನ ನೀರಿನ ಅಂಶ ಏನಿರ್ತದೆ ಅದನ್ನ ಬಸಿದು ಹೋಗೋ ತರ ನಾವು ನೋಡ್ಕೊಳ್ಬೇಕು. ಅವಾಗ ನಮಗೆ ಬುಡ ಕೊಡೆ ರೋಗ ಆಗ್ಲಿ ಅಥವಾ ಬೇರೆ ತರದ ಇನ್ನಿತರ ರೋಗಗಳು ಬರದಂಗೆ ನಾವು ನೋಡ್ಕೋಬಹುದು. ಒಂದು ವೇಳೆ ಬಹುಮುಖ್ಯವಾಗಿ ಬುಡ ಕೊಳೆ ರೋಗ ಏನಾದರೂ ಬಂದಿದ್ದೇ ಆದಲ್ಲಿ ನಾವು 1% ಬೋರ್ಡೋ ದ್ರಾವಣ ಅಥವಾ 0.1% ಕಾರ್ಬೋನ್ ಡೈಸಿಮ್ ದ್ರಾವಣವನ್ನು 10 ದಿನಗಳ ಅಂತರದಲ್ಲಿ ನಾವು ಸಿಂಪಡಿಸೋದ್ರಿಂದ ಈ ಒಂದು ಬುಡಕೊಳೆ ರೋಗದಿಂದ ನಾವು ನಿಯಂತ್ರಣವನ್ನು ಪಡ್ಕೋಬಹುದು. ಹಾಗೆ ಮಳೆಗಾಲದಲ್ಲಿ ಬೀಜ ಬಿತ್ತನೆ ಮಾಡಿದ್ದೇ ಆದಲ್ಲಿ ಇದರ ಸಮಸ್ಯೆ ಜಾಸ್ತಿ ಇರುತ್ತೆ. ಒಂದು ವೇಳೆ ಬಿತ್ತಲೇಬೇಕು ಮಳೆಗಾಲದಲ್ಲಿ ಅಂದ್ಕೊಂಡಿದ್ದೇ ಆದಲ್ಲಿ ನರ್ಸರಿ ಮಡಿಗಳಿಗೆ ಮಳೆಯಿಂದ ರಕ್ಷಣೆ ಕೊಡಬೇಕಾಗೋದು ನಮಗೆ ಪ್ರಾಮುಖ್ಯತೆಯನ್ನು ವಹಿಸಬೇಕಾಗಿರ್ತದೆ. ಹಾಗೆ ನರ್ಸರಿ ಗಿಡಗಳಿಗೆ ತುಂಬ ಕೀಟಬಾಧೆಗಳು ಸಹ ಬರ್ತವೆ. ಹಾಗೆ ಕೀಟನಾಶಕಗಳಾದಂಥ ಲ್ಯಾಮ್ಡೋಸೈಲೋತ್ರಿನ್ 0.6 ml/L ಅಥವಾ ಥಯಾಮೆಥಾಕ್ಸಾಮ್ ಅನ್ನೋ ಒಂದು ಕೀಟನಾಶಕ 0.2 g/L ನಾವು ಬಳಸಿ ಈ ದ್ರಾವಣವನ್ನು ಸಿಂಪಡಿಸಬಹುದು. ಹಾಗೆ ಬೇರು ಗಿಡದ ಮುಖ್ಯ ಕಾಂಡ ನೇರವಾಗಿ ಬೆಳೆಯಲು ಸಲುವಾಗಿ ಅಡ್ಡರೆಮೆಗಳನ್ನು ನಾವು ಆಗಾಗ ತೆಗೆಯೋದು ಒಂದು ಬಹುಮುಖ್ಯವಾದ ಒಂದು ಆಪರೇಷನ್ ಆಗಿರುತ್ತದೆ. ಹಾಗೆ ಸುಮಾರು 1.5-2 ತಿಂಗಳು ಅಂದ್ರೆ 25-30 cm ಎತ್ತರದ ಬೆಳೆದಿರ್ತಕ್ಕಂಥ ಬೇರು ಸಸಿಗಳನ್ನು ನಾವು ಕಸಿ ಕಟ್ಟಲಿಕ್ಕೆ ಒಂದು ಉಪಯುಕ್ತವಾಗಿ ಬಳಸಬಹುದಾಗಿರುತ್ತೆ. ಪ್ರಮುಖವಾದಂತಹ ಹಂತ ಅಂತಂದ್ರೆ ಕಸಿ ಕಟ್ಟುವಂತಹದ್ದು, ಇದರ ವಿಧಾನ ಹೇಗೆ? ಈ ಒಂದು ಗೇರಿನಲ್ಲಿ ಮೃದುಕಾಂಡ ಕಸಿ ವಿಧಾನ ಅಂತ ನಾವು ಬಹುಮುಖ್ಯವಾಗಿ ನಾವು ಅದನ್ನ ಅಳವಡಿಸಿಕೊಂಡಿದ್ದೇವೆ. ಬೇರು ಸಸಿನ ಇದಕ್ಕೆ ಮುಂದೆ ತಯಾರು ಮಾಡಬೇಕಾಗ್ತದೆ. ಬೇರು ಸಸಿ ಕಸಿ ಕಟ್ಟಲು ನೆರಳಿರತಕ್ಕಂತ ಜಾಗ ನಾವು ಮೊದಲು ನೋಡ್ಕೊಳ್ಬೇಕಾಗ್ತದೆ, ಅಥವಾ ನರ್ಸರಿಯಲ್ಲಿ ಕೊಟ್ಟಿಗೆಯಲ್ಲಿ ಮಾಡೋದು ಅತ್ಯಂತ ಸೂಕ್ತವಾದ ಒಂದು ಜಾಗ ಆಗಿರುತ್ತದೆ. ಹಾಗೆ ಆಯ್ಕೆ ಮಾಡಿದ ಬೇರು ಸಸಿಯ ಕೆಳಗಿನ ಒಂದು ಜೊತೆ ಇರತಕ್ಕಂಥ ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನೆಲ್ಲ ನಾವು ಒಂದು ಹರಿತವಾಗಿರ್ತಕ್ಕಂಥ ಒಂದು ಚೂರಿಯಿಂದ ತೆಗೆಯಬೇಕಾಗ್ತದೆ. ಮತ್ತು ಬೇರು ಗಿಡದ ಬುಡಗಳಿಂದ 15-20 ಸೆಂಟಿಮೀಟರ್ ಎತ್ತರದಲ್ಲಿ ಏನಿರುತ್ತದೆ, ಕಾಂಡದ ಭಾಗ ಮೆದುವಾಗಿರುತ್ತದೆ, ಆ ಭಾಗದಲ್ಲಿ ಅಡ್ಡವಾಗಿ ಕತ್ತರಿಸಿ ನಾವು ಮೇಲು ಭಾಗವನ್ನು ತೆಗೆದು ನಂತರ ಕತ್ತರಿಸಿದ ಭಾಗದಿಂದ ಸುಮಾರು 6-7 ಸೆಂಟಿಮೀಟರ್ ಆಳದ ವಿ ಆಕಾರದೊಂದಿಗೆ ನಾವು ಸೀಳನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಕಸಿ ಕಡ್ಡಿ ತಯಾರಿಸೋದು ಮತ್ತು ಅದರ ಕಸಿ ಕಟ್ಟುವಿಕೆ ಹೇಗೆ ಮಾಡ್ಬೇಕಂದ್ರೆ, ಇದರಲ್ಲಿ ನಾವು ಬೇರು ಗಿಡಕ್ಕೆ ಹೊಂದಿಕೊಳ್ಳುವಂತಹ ಕಸಿ ಕಡ್ಡಿಯನ್ನು ಆರಿಸಿಕೊಳ್ಬೇಕಾಗ್ತದೆ. ಅದರ ಉದ್ದವನ್ನು ನಾವು 10 ಸೆಂಟಿಮೀಟರ್ಗೆ ತಗ್ಗಿಸಿಕೊಳ್ಬೇಕಾಗಿರ್ತದೆ. ಹಾಗೆ ಕಸಿ ಕಡ್ಡಿಯ ಬುಡಭಾಗದಲ್ಲಿ ಎರಡು ಬದಿಗೆ ನಾವು ಸಮನಾಗಿ ಬೆಣೆಯಾಕಾರದಲ್ಲಿ ಒಂದು 6-7 ಸೆಂಟಿಮೀಟರ್ ಉದ್ದಕ್ಕೆ ಕೆತ್ತುಕೊಳ್ಬೇಕಾಗಿರ್ತದೆ. ಅದನ್ನು ಸೀಳಿದ ಬೇರು ಸಸಿಯ ಕಾಂಡದ ಭಾಗಕ್ಕೆ ಸೇರಿಸಬೇಕಾಗಿರ್ತದೆ. ಹೀಗೆ ಸೇರಿಸುವಾಗ ಕಸಿ ಕಡ್ಡಿ ಹಾಗೂ ಬೇರು ಸಸಿಯ ಒಂದು ಬದಿಯ ತೊಗಟೆಯನ್ನಾದರೂ ನಾವು ಅಟ್ಲೀಸ್ಟ್ ಒಂದು ಆ ಒಂದು ಸೈಡ್ ಏನಾದರೂ ಸಹ ಸರಿ ಹೋಗುವಂತೆ ನಾವು ಜೋಡಿಸಿಕೊಳ್ಬೇಕಾಗಿರ್ತದೆ. ಕೆಲವೊಮ್ಮೆ ಕಸಿ ಕಡ್ಡಿಗಳು ದಪ್ಪ ಇರ್ತದೆ, ಬೇರು ಸಸಿಗಳ ಕಾಂಡ ತೆಳ್ಳಗಿರ್ತದೆ, ಎರಡೂ ಬದಿಗೆ ಸರಿ ಹೊಂದಿಸಲು ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕಾಗ್ತದೆ, ಕನಿಷ್ಠ ಒಂದು ಬದಿಗಾದರೂ ನಾವು ಅದು ಹೊಂದುವಂತೆ ಜೋಡಿಕೊಳ್ಳುವಂತೆ ಸೇರಿಸಿಕೊಟ್ಟುವುದು ನಾವು ಕಸಿ ಮಾಡಲು ಅನುಕೂಲವಾಗಿರ್ತದೆ. ಈ ರೀತಿ ಜೋಡಿಸಿದ ಭಾಗವನ್ನು ನಾವು 2 ಸೆಂಟಿಮೀಟರ್ ಅಗಲ ಅಥವಾ 30 ಸೆಂಟಿಮೀಟರ್ ಉದ್ದದ ಒಂದು 100 ಗೇಜ್ ಪಾಲಿಥಿನ್ ಪಟ್ಟಿಯಿಂದ ನಾವು ಅದರ ಸಹಾಯದಿಂದ ಬಿಗಿಯಾಗಿ ಆ ಒಂದು ಗ್ರಾಫ್ಟ್ ಯೂನಿಯನ್ಗೆ ನಾವು ಕಟ್ಟಬೇಕಾಗಿರ್ತದೆ. ಹಾಗೆ ಕಸಿ ಕಟ್ಟಿದ ನಂತರ ಕಸಿ ಕಟ್ಟಿ ಭಾಗ ಒಣಗಬಾರದು, ಅದಕ್ಕೋಸ್ಕರ ನಾವು ಈ ಒಂದು ಆಪರೇಷನ್ ಮಾಡ್ತೀವಿ. ಅದಕ್ಕೆ 20 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲದ 200 ಗೇಜಿನ ಪಾಲಿಥಿನ್ ಚೀಲವನ್ನು ಏನಿರ್ತದೆ ಅದನ್ನು ಕಸಿ ಕಡ್ಡಿಗೆ ಟೋಪಿಯಂತೆ ನಾವು ಮೇಲಿಂದ ತೊಡಿಸಬೇಕಾಗಿರ್ತದೆ. ಇದನ್ನು ಮಾಡೋದ್ರಿಂದ ಕಸಿ ಕಡ್ಡಿಯಲ್ಲಿ ಚಿಗುರು ಬೇಗನೂ ಸಹ ಬರೋದಕ್ಕೆ ನಮಗೆ ಸಾಧ್ಯವಾಗಿರ್ತದೆ. ಮುಂದುವರಿದು ಮತ್ತೆ ಕಸಿ ಕಡ್ಡಿಗಳನ್ನು ಗಿಡ 2-3 ವಾರಗಳ ಕಾಲ ನಾವು ನೆರಳಿನಲ್ಲಿ ಇಡಬೇಕಾಗಿರ್ತದೆ. ಈಗ ಇಟ್ಟದಲ್ಲಿ ಆಗಿರಲಿ ಮಗುಗಳೇನಿರುತ್ತೆ ಯಥೇಚ್ಛವಾಗಿ ಬರೋದು ಚಿಗುರೋದಕ್ಕೆ ನಮಗೆ ಅನುಕೂಲವಾಗಿರ್ತದೆ. ಹಾಗೆ ಮಾಡಿದರೆ ನಾವು 2-3 ವಾರಗಳ ನಂತರ ಕಸಿ ಕಡ್ಡಿಯ ಮೇಲಿರ್ತಕ್ಕಂಥ ನಾವು ಮುಂದುವರೆದು ಪಾಲಿಥಿನ್ ಟೋಪಿನ ನಾವು ತೆಗೆದುಕೊಂಡು ಗಿಡಗಳನ್ನು ಬೆಳಕಿರುವ ಜಾಗಕ್ಕೆ ನಾವು ಸ್ಥಳಾಂತರಿಸಬೇಕಾಗಿರ್ತದೆ. ಹಾಗೆ ಯಶಸ್ವಿ ಕಸಿ ಗಿಡಗಳು 3-4 ವಾರಗಳಲ್ಲಿ ಬೆಳವಣಿಗೆ ನಮಗೆ ಕಾಣ್ತದೆ. ಆ ಒಂದು ಸುಮಾರು 70-80% ಗಿಡಗಳು ಆ ಟೈಮಲ್ಲಿ ನಮಗೆ ಚಿಗುರು ಹೊಡೆಯಕ್ಕೆ ಆಲ್ರೆಡಿ ಪ್ರಾರಂಭವಾಗಿರ್ತವೆ. ಹಾಗೆ ಬಹುಮುಖ್ಯವಾಗಿ ನೋಡೋದಾದರೆ ಈ ಕಸಿ ಗಿಡಗಳ ಯಶಸ್ಸು ಏನರ ಮೇಲೆ ಒಂದು ಅವಲಂಬಿತವಾಗಿರುತ್ತೆ ಅಂದರೆ ಬೇರು ಸಸಿಗಳ ಬೆಳವಣಿಗೆ ಮೇಲಿರುತ್ತೆ, ಕಸಿ ಕಡ್ಡಿಗಳ ಆಯ್ಕೆ ಮೇಲೆ ಇರುತ್ತೆ, ಕಸಿ ಕಟ್ಟುವ ವಿಧಾನದ ಮೇಲೆ ಇರುತ್ತೆ, ಹಾಗೆ ಕಸಿ ಕಟ್ಟುವವರ ಕೌಶಲ್ಯತೆ ಸ್ಕಿಲ್ ಅನ್ನು ಹೇಳ್ತೀವಿ ಅದರ ಮೇಲೆ ಸಹ ಒಂದು ಅವಲಂಬಿತವಾಗಿರುತ್ತೆ. ಹಾಗೂ ಕಸಿ ಕಟ್ಟುವ ಕಾಲ ಸಮಯ ಆದ್ರತೆ ಉಷ್ಣಾಂಶ ಇತ್ಯಾದಿ ಇವುಗಳೆಲ್ಲವುಗಳ ಮೇಲೆ ಬಹುಮುಖ್ಯವಾಗಿ ಒಂದು ಆಧಾರಿತವಾಗಿ ಈ ಒಂದು ಮೃದು ಕಸಿ ಕಾಂಡ ಒಂದು ಅವಲಂಬಿತವಾಗಿರ್ತದೆ. ಒಂದ್ಸರಿ ಕಸಿ ಕಟ್ಟಿದ ನಂತರ ಈ ಗಿಡಗಳ ನಿರ್ವಹಣೆಯನ್ನು ನರ್ಸರಿಯಲ್ಲಿ ಹೇಗೆ ಮಾಡಬೇಕು? ನರ್ಸರಿಗಳಲ್ಲಿ ಕಸಿ ಕಡ್ಡಿಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂದರೆ, ಮೊದಲಿನದಾಗಿ ಕಸಿ ಗಿಡಗಳನ್ನ ಜೋಡಿಸುವ ಮಡಿಗಳಿಗೆ ಒಂದು ದಪ್ಪದ ಕಪ್ಪು ಪಾಲಿಥಿನ್ ಹಾಳೆಗಳನ್ನು ನಾವು ಕೆಳಗಡೆ ಹಾಸಿರಬೇಕಾಗ್ತದೆ. ಗಿಡದಿಂದ ಬೇರುಗಳು ತೊಟ್ಟಿಯಿಂದ ಹೊರಬರದಂಗೆ ನಾವು ಭೂಮಿಗೆ ಹೋಗದಂತೆ ನಾವು ತಡಿಬಹುದು. ಹಾಗೆ ಎರಡನೇದಾಗಿ ಗಿಡಗಳನ್ನ ಬಹಳ ದಿನದವರೆಗೆ ನರ್ಸರಿ ಇಡಬೇಕಂದ್ರೆ ಒಂದೆರಡು ಬಾರಿ ನಾವು ಗಿಡಗಳನ್ನ ಸ್ಥಳಾಂತರಿಸುವುದನ್ನು ಮಾಡಬೇಕಾಗ್ತದೆ. ಇದರಿಂದ ನಮಗೆ ಕಸಿ ಗಿಡಗಳ ಒಂದು ಬೆಳವಣಿಗೆ ಒಂದು ಉತ್ತಮವಾಗಿರುತ್ತದೆ. ಮತ್ತು ಬೇಸಿಗೆಯಲ್ಲಿ ಕಸಿ ಕಡ್ಡಿಗಳನ್ನ ಚಪ್ಪರವನ್ನು ಹಾಕಿ ಒಂದು 35-50% ಒಂದು ನೆರಳಿನ ಒಂದು ಆಶ್ರಯವನ್ನು ಕೊಡೋದು ಸೂಕ್ತವಾಗಿರ್ತದೆ. ಹಾಗೆ ಮಳೆ ಏನಾದರೂ ಬಾರದಿದ್ದರೆ ಗಿಡಗಳಿಗೆ ಒಮ್ಮೆ ಆದರೂ ನೀರು ಉಣಿಸಬೇಕಾಗ್ತದೆ. ಮಳೆಗಾಲದಲ್ಲಿ ನೆರಳನ್ನು ಸಹ ತೆಗೆಯೋದು, ಕಸಿಗಡ್ಡಿಗಳ ತೊಟ್ಟಿಗಳಲ್ಲಿ ತುಂಬಿದ ಹೆಚ್ಚಿನ ನೀರನ್ನು ಹೋಗುವಂತೆ ನೋಡಿಕೊಳ್ಳೋದು ಒಂದು ಬಹುಮುಖ್ಯ ಬಹುಮುಖ್ಯವಾಗಿರ್ತದೆ. ಹಾಗೆ ಗಿಡಗಳು ಬುಡಕೊಳೆ ರೋಗ ನಿಯಂತ್ರಣ ಒಂದು ಮಾಡಲಿಕ್ಕೋಸ್ಕರ ಶಿಲೀಂದ್ರನಾಶಕವನ್ನು ಸಹ ಸಿಂಪಡಿಸಬೇಕಾಗ್ತದೆ. 1% ಬೋರ್ಡೋ ದ್ರಾವಣ ಅಥವಾ 0.1% ಕಾರ್ಬೋನ್ಡೈಜಿಯಂ ದ್ರಾವಣವನ್ನು ಉಪಯೋಗಿಸಬೇಕಾಗ್ತದೆ. ಮತ್ತು ಕೀಟಗಳೇನಾದರೂ ನಿಯಂತ್ರಣ ಮಾಡಬೇಕು, ಕೀಟನಾಶಕಗಳ ಒಂದು ಉಪಯೋಗ ಅಗತ್ಯತೆ ಇರ್ತದೆ. ಹಾಗಾಗಿ ಲ್ಯಾಂಡಸೈಲೋತ್ರಿನ್ 0.6 ml/L ಅಥವಾ ಥಯಾಮೆಥಾಕ್ಸಮ್ 0.2 g/L ಅನ್ನು ದ್ರಾವಣವನ್ನು ನಾವು ಸಿಂಪಡಿಸಬಹುದು. ಯಾವ್ಯಾವ ಕೀಟಗಳು? ಕೀಟಗಳು ಬಂದು ನಮಗೆ TMB ಚಹಾ ಸೊಳ್ಳೆ ಬಾಧೆ ನಮಗೆ ಹೆಚ್ಚಿನದಾಗಿ ಎಳೆ ಚಿಗುರಿನಲ್ಲಿ ಕಂಡುಬರುತ್ತದೆ. ಆ ಒಂದು ಕೀಟವನ್ನು ನಾವು ನಿಯಂತ್ರಣದಲ್ಲಿ ಇಡಬೇಕು ಅಂದರೆ ಲ್ಯಾಂಡಸೈಲೋತ್ರಿನ್ 0.6 ml/L ಅಥವಾ ಥಯಾಮೆಥಾಕ್ಸಮ್ 0.2 g/L ಈ ಎರಡು ದ್ರಾವಣಗಳನ್ನು 10 ದಿನಗಳ ಅಂತರದಲ್ಲಿ ನಾವು ಸಿಂಪಡಣೆ ಮಾಡೋದ್ರಿಂದ ಆ ಒಂದು ಕೀಟವನ್ನು ನಿಯಂತ್ರಣದಲ್ಲಿ ಇಡಬಹುದು. ಹಾಗೆ ಮುಂದುವರೆದು ಬೇರೆ ಗಿಡದಿಂದ ಬರ್ತಕ್ಕಂಥ ಚಿಗುರು ಹಾಗೂ ಕಸಿ ಕೊಂಬೆಯಲ್ಲಿ ಬರುವ ಹೂಗಂಚಲನ್ನು ಆವಾಗ ತೆಗಿತಾ ಇರಬೇಕಾಗ್ತದೆ. ಆ ಕಸಿ ಕಟ್ಟಿದ್ರಿಂದ 4-5 ತಿಂಗಳ ನಂತರ ಕಸಿ ಕಟ್ಟಿದ ಭಾಗದಲ್ಲಿನ ಪಾಲಿಥಿನ್ ಪಟ್ಟಿ ಏನ್ ಕಟ್ಟಿರ್ತೀವಿ ಅದನ್ನ ತೆಗಿಬೇಕಾಗಿರ್ತದೆ. ಇಲ್ಲ ಅಂತಂದ್ರೆ ಅದು ಕಸಿ ಕಟ್ಟಿದ ಭಾಗದಿಂದ ಬೆಳವಣಿಗೆ ಕುಂಠಿತವಾಗಿರುತ್ತದೆ. ಮತ್ತೆ ಹಾಗೆ ನೋಡೋದಾದ್ರೆ ಬೇರೆ ಗಿಡದಲ್ಲಿ ಬಿಟ್ಟ ಎಲೆಗಳನ್ನು ಕಸಿ ಕಟ್ಟಿದ 3 ತಿಂಗಳ ನಂತರ ತೆಗೆಯಬೇಕಾಗಿರ್ತದೆ. ಆ ಸಮಯದಲ್ಲಿ ನಾವು ಕಸಿ ಕಾಂಡದ ಹೊಸ ಎಲೆಗಳು ನಾವು ನೋಡ್ಲಿಕ್ಕೆ ತಾಮ್ರ ವರ್ಣದಿಂದ ಹಸಿರು ಬಣ್ಣಕ್ಕೆ ತಿರುಗಿರುತ್ತದೆ. ಈಗ ಕಸಿ ಕಟ್ಟಿರುವಂತಹ ಎಲ್ಲ ಗಿಡಗಳನ್ನು ಕೂಡ ನಾಟಿಗಾಗಿ ಬಳಕೆ ಮಾಡಬಹುದು ಅಥವಾ ಅದರಲ್ಲಿಯೂ ಕೂಡ ಆಯ್ಕೆಗೆ ಅವಕಾಶ ಇದೆಯಾ? ನಾವು ನೋಡಿದರೆ ಅದು ಸೂಕ್ತವಾದ ಕಸಿಗಳ ಆಯ್ಕೆ ಮಾಡೋದು ಬಹು ಮುಖ್ಯವಾಗಿರ್ತದೆ. ನಾವು ಸುಮಾರು 5 ತಿಂಗಳು ಹಾಗೂ ಮೇಲ್ಪಟ್ಟ ಕಸಿ ಗಿಡಗಳ ನಾಟಿಗೆ ಯೋಗ್ಯವಾಗಿರ್ತವೆ. ಹಾಗೆ ನಾಟಿಗೆ ಸೂಕ್ತವಾದ ಕಸಿಗಳು 30 ಸೆಂಟಿಮೀಟರ್ಗಿಂತ ಹೆಚ್ಚಿನ ಎತ್ತರವಿರ್ತದೆ, 1 ಅಡಿ ಎತ್ತರ ಇರ್ತದೆ. ಹಾಗೆ 4-5 ಸಂಪೂರ್ಣವಾಗಿ ಬೆಳೆದಿರತಕ್ಕಂಥ ಎಲೆಗಳಿರಬೇಕಾಗಿರ್ತದೆ. ಹಾಗೂ ಕಸಿ ಕಟ್ಟಿದ ಭಾಗ ಬೇರು ಗಿಡದಿಂದ ಬುಡದಿಂದ ಸುಮಾರು 15-20 ಸೆಂಟಿಮೀಟರ್ ಎತ್ತರದಲ್ಲಿರಬೇಕು. ಇವಿಷ್ಟು ನಾವು ಅಂಶಗಳನ್ನು ನಾವು ನೋಡಿಕೊಂಡು ಒಂದು ಸೂಕ್ತವಾಗಿ ಕಸಿ ಗಿಡಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ಈಗ ಇನ್ನೊಂದು ವಿಚಾರ, ಈ ಕಸಿ ಗಿಡಗಳನ್ನ ಸಾಗಾಟದ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಅಂತ. ಸಾಮಾನ್ಯವಾಗಿ ರೈತರು ಮಾಡುವಂತಹದ್ದು ನರ್ಸರಿಯಿಂದಲೋ ಅಥವಾ ಸಂಶೋಧನಾ ಕೇಂದ್ರಗಳಿಂದ ಗಿಡವನ್ನು ಸಾಗಿಸ್ತಾರೆ, ಮನೆಯಲ್ಲಿ ತಗೊಂಡೋಗಿ ಇಟ್ಬಿಡ್ತಾರೆ. 2 ದಿವಸ 4 ದಿವಸ ನಂತರ ನಾಟಿ ಮಾಡಿದ್ರೆ ಏನಾದ್ರು ಸಮಸ್ಯೆ ಬರ್ತದೆ ಹೇಗೆ? ಅವನ್ನ ನಾವು ಸ್ಥಳಾಂತರಗೊಳಿಸಿರ್ತೇವೆ. ನಾವು ಏನು ಕಸಿ ಗಿಡಗಳನ್ನ ಸ್ಥಳಾಂತರಗೊಳಿಸಿರ್ತೇವೆ, ಅದಕ್ಕೆ ನಾವು ಸೂಕ್ತವಾದ ಒಂದು ನೆರಳಿನ ಒಂದು ನೆರಳಿನಾಶ್ರಯದಲ್ಲಿ ಇಟ್ಟುಕೊಂಡು ಅವನ್ನ 1-2 ದಿನ ನಾವು ನೀರು ಕೊಟ್ಟು ನಂತರ ಅವನ್ನ ನಾವು ಮೇನ್ ಫೀಲ್ಡ್ಗೆ ಏನ್ ಹೇಳ್ತೀವಿ ಪ್ಲಾಂಟಿಂಗ್ ನಾವು ತಗೊಂಡೋಗ್ಬೇಕಾಗಿರ್ತದೆ. ಈ ಕಸಿ ಕಟ್ಟುವುದಕ್ಕೆ ಎಷ್ಟು ಖರ್ಚು ಬರ್ತದೆ? ಸಾಮಾನ್ಯವಾಗಿ ನಾವು ಒಂದು 65-70% ನಾವು ನಾಟಿಗೆ ಯೋಗ್ಯವಾದ ಕಸಿ ಗಿಡಗಳನ್ನು ಪಡೆಯತಕ್ಕಂಥ ಒಂದು ಅಂದಾಜು ನೋಡಿದ್ರೆ ಒಂದು ಕಸಿ ಗಿಡವನ್ನು ತಯಾರಿಸಲು ಅರೌಂಡ್ ಸುಮಾರು 23-25 ರೂಪಾಯಿಗಳಷ್ಟು ಖರ್ಚು ತಗಲುತ್ತೆ. ಒಟ್ಟಿನಲ್ಲಿ ಈಗ ಬೀಜದಿಂದ ಅಭಿವೃದ್ಧಿಪಡಿಸಿರುವಂತಹ ಗಿಡಗಳು ಮತ್ತು ಕಸಿ ಗಿಡಗಳು, ಈ ಕಸಿ ಗಿಡದ ಒಂದು ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ಹೇಳಿ. ಸಂಕ್ಷಿಪ್ತವಾಗಿ ನಾವು ಬೀಜ ಅಥವಾ ಮುದುರುಕಾಂಡ ಕಸಿ ವಿಧದಿಂದ ಪಡೆದಿರತಕ್ಕಂಥ ನಾವು ಗಿಡಗಳ ಬಗ್ಗೆ ಹೇಳೋದಾದ್ರೆ, ಈ ಕಸಿ ಗಿಡಗಳ ಮೂಲಕ ನಾವು ಅಭಿವೃದ್ಧಿಪಡಿಸಿದ ಗಿಡಗಳು ಮೊದಲೇ ಒಂದು ಇಳುವರಿ ಕೊಡಲು ನಮಗೆ ಆರಂಭವಾಗ್ತದೆ. ಬೇಗನೆ ಇಳುವರಿ ಕೊಡಲು ಪ್ರಾರಂಭವಾಗ್ತದೆ. ಹಾಗೆ ಒಂದು ಈಗ ಒಂದು ಕಸಿ ಗಿಡಗಳಿಂದ ನಾವು ಅಲ್ಪ ಸಮಯದಲ್ಲಿ ಹೆಚ್ಚಿನ ಗಿಡ ಸಂಖ್ಯೆಗಳನ್ನು ಸಹ ನಾವು ಉತ್ಪಾದನೆ ಮಾಡಲು ಸಹಕಾರಿಯಾಗಿರ್ತದೆ. ಹಾಗೆ ನಾವು ಇಯರ್ ರೌಂಡ್ ಏನು ಹೇಳ್ತೀವಿ ಋತುಮಾನವನ್ನು ನಾವು ಸೂಕ್ತವಾದ ವಾತಾವರಣ ಕಲ್ಪಿಸಿಕೊಟ್ಟು ನಾವು ಅದನ್ನು ನೋಡ್ಕೊಂಡಿದೆ, ಅದರಲ್ಲಿ ಪ್ರತಿ ವರ್ಷ ಪೂರ್ತಿ ಸಹ ನಾವು ಕಸಿ ಗಿಡಗಳನ್ನು ಉತ್ಪಾದಿಸಲು ಸಾಧ್ಯವಾಗಿರ್ತದೆ. ಬಹಳ ಸಂತೋಷ ಡಾಕ್ಟರ್ ಮಂಜೇಶ್ವರೇ. ಮೃದು ಕಾಂಡ ಕಸಿ ವಿಧಾನದ ಮೂಲಕ ಗೇರು ಬೆಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಮಾಡುವಂತಹದ್ದು ಹಾಗೂ ಅನಂತರದ ಒಂದು ನರ್ಸರಿ ನಿರ್ವಹಣೆಯನ್ನು ಮಾಡುವಂತಹದ್ದು, ಈ ವಿಚಾರವಾಗಿ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೇರು ಬೆಳೆಯಲ್ಲಿ ಮೃದು ಕಾಂಡ ಕಸಿ ಮತ್ತು ನರ್ಸರಿ ನಿರ್ವಹಣೆ ಈ ಕುರಿತು ಪುತ್ತೂರಿನಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಮಂಜೇಶ್ ಜಿಎನ್ ಇವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೆ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಟಿಎಸ್ ಪ್ರಸಾದ್. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ, ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ.

ನೀರಿನಲ್ಲಿ ನೆನೆಸಿದರೆ ಒಳ್ಳೆಯದು. 30-40 ದಿವಸಗಳಲ್ಲಿ ಸಸಿಗಳು ಅಡಿ ಅಂತರವನ್ನು ಪಾಲಿಸಿದರೆ ಸಾಕು. 90-100 ದಿವಸಗಳಲ್ಲಿ ಈ ಬೆಳೆಯು ಕಟಾವಿಗೆ ಬರ್ತದೆ. ಕೊಯ್ಲಿಗೆ ಸಿದ್ಧವಾದ ಗಿಡಗಳ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಹರಿತವಾದ ಕತ್ತಿಯಿಂದ ಸುಮಾರು 5 ಸೆಂಟಿಮೀಟರ್ ಎತ್ತರದಲ್ಲಿ ಇದನ್ನು ಕೊಯ್ಲು ಮಾಡಬೇಕು. ನಂತರ ಕಳೆ ಕಿತ್ತು ಗೊಬ್ಬರ ಹಾಗೂ ನೀರನ್ನು ಕೊಡಬೇಕು. ಹೊಸ ಚಿಗುರು ಬಂದ ನಂತರ 3-4 ತಿಂಗಳಲ್ಲಿ 2ನೇ ಬಾರಿ ಕೊಯ್ಲನ್ನು ಮಾಡಬಹುದು. ಕೊಯ್ಲಾದ ಹಸಿರೆಲೆ ಕಾಂಡಗಳನ್ನು ನೆರಳಿನಲ್ಲಿ ಹರಡಿ ಒಣಗಿಸಬೇಕು. 1 ಚದರ ಮೀಟರ್ ಪ್ರದೇಶದಿಂದ ಸುಮಾರು 400 ಗ್ರಾಂ ಒಣ ಎಲೆ ಮತ್ತು ಕಾಂಡಗಳು ದೊರೆತವೆ. ಹೂಗಳು ಬಂಡೆಗಳಿಗೆ ಅನುಗುಣವಾಗಿ ಬಿಳಿ, ನೀಲಿ, ಹಳದಿ ಬಣ್ಣದ 3 ವಿಧಗಳಿವೆ. ಕೇರಳದಲ್ಲಿ ಹೆಚ್ಚಾಗಿ ಹಳದಿ ಬಣ್ಣದ ಭೃಂಗರಾಜವನ್ನು ಔಷಧಿಗಾಗಿ ಉಪಯೋಗಿಸಲಾಗ್ತದೆ. ನೀಲಿ ಬಣ್ಣದ ಭೃಂಗರಾಜವು ಪಶ್ಚಿಮ ಬಂಗಾಳದಲ್ಲಿ ಭೀಮರಾಜ ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತದೆ. ಬೇರು, ಕಾಂಡ, ಎಲೆ, ಹೂ ಮತ್ತು ಬೀಜ ಎಲ್ಲವೂ ಕೂಡ ಔಷಧೀಯ ಗುಣವನ್ನು ಹೊಂದಿದೆ. ಭೃಂಗರಾಜದಲ್ಲಿ ಎಕ್ಲಿಪ್ಟಾಲ್, ಸ್ಪಿಗ್ಮೆಸ್ಟ್ರಾಲ್, ಹೆಪ್ಟಾಕೋಸನಾಲ್, ಹೆಂಟ್ರಿಯಾಕಾಂಟನಾಲ್ ಹಾಗೂ ಪಾಲಿ ಎಸಿಟಲೀನ್ ಥಯೋಫಿನ್ಗಳು ಈ ರಾಸಾಯನಿಕಗಳಿರ್ತವೆ. ಭೃಂಗರಾಜದ ವಿವಿಧ ಔಷಧೀಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಅಜೀರ್ಣದಿಂದಾಗಿ ಹೊಟ್ಟೆಯೊಬ್ಬರ ಉಂಟಾಗಿದ್ದರೆ ಭೃಂಗರಾಜವನ್ನು ಸಣ್ಣಗೆ ಹಚ್ಚಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮೊಸರಿನಲ್ಲಿ ಜೀರಿಗೆ ಪುಡಿಯೊಂದಿಗೆ ಬೆರೆಸಿ ತಿನ್ನಬೇಕು. ಚರ್ಮ ರೋಗಗಳಲ್ಲಿ ಭೃಂಗರಾಜದ ಬೇರನ್ನು ಕುಟ್ಟಿ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಲೇಪಿಸಬೇಕು. ತಲೆನೋವಿನಿಂದ ಬಳಲುವವರು ಭೃಂಗರಾಜದ ರಸವನ್ನು ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಹಣೆಗೆ ಲೇಪಿಸಿಕೊಳ್ಳಬೇಕು. ಕಾಮಲೆಯಿಂದ ಬಳಲುವವರಿಗೆ ಭೃಂಗರಾಜ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ನಾಟಿ ವೈದ್ಯರು ಭೃಂಗರಾಜದ ರಸವನ್ನು ಕಾಮಲೆಗೆ ಔಷಧಿಯಾಗಿ ನೀಡಲಾಗುತ್ತದೆ. ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಭೃಂಗರಾಜ ಸೊಪ್ಪಿನ ರಸವನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಬೇಕು. 4-6 ಚಮಚ ರಸಕ್ಕೆ 1/4 ಲೋಟದಷ್ಟು ಮಜ್ಜಿಗೆಯನ್ನು ಬೆರೆಸಬೇಕು. ಇದನ್ನು 5-7 ದಿವಸಗಳ ಕಾಲ ತೆಗೆದುಕೊಳ್ಳಬೇಕು. ಭೃಂಗರಾಜ ಸೊಪ್ಪಿನ ರಸ ತೆಗೆಯುವಾಗ ನೀರು ಬೆರೆಸದೆ ಅರೆದು ನಂತರ ತೆಳುವಾದ ಬಟ್ಟೆಯಲ್ಲಿ ಹಿಂಡಿ ಶೋಧಿಸಬೇಕು. ಇದಕ್ಕೆ ಬೆರೆಸುವಂತಹ ಮಜ್ಜಿಗೆಯು ಹುಳಿಯಾದುದಾಗಿರದೆ ಆಗ ತಾನೇ ಕಡೆದಂತಹ ತಾಜಾ ಮಜ್ಜಿಗೆಯಾಗಿರಬೇಕು. ಇದಲ್ಲದೆ ಭೃಂಗರಾಜವನ್ನು ಹುರಿದು ಪಲ್ಯ ತಯಾರಿಸಿ ಅನ್ನದೊಂದಿಗೆ ಉಪ್ಪು ತುಪ್ಪವನ್ನು ಬೆರೆಸಿ ತಿನ್ನಬಹುದು. ಕೂದಲುದುರುವಿಕೆಗೆ ಭೃಂಗರಾಜದಲ್ಲಿ ಉತ್ತರವಿದೆ. ತಲೆಗೂದಲು ಉದುರುತ್ತಾ ಇದ್ದಲ್ಲಿ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಬೆಳ್ಳಗಾಗಲು ಆರಂಭವಾಗಿದ್ದಲ್ಲಿ ಭೃಂಗರಾಜದಿಂದ ತಯಾರಿಸಿದ ತೈಲವನ್ನು ಪ್ರತಿದಿನ ತಲೆಗೆ ಹಚ್ಚಿಕೊಂಡಲ್ಲಿ ಕೂದಲು ಉದುರುವುದು ನಿಲ್ಲುವುದೇ ಅಲ್ಲದೆ ಸೊಂಪಾಗಿ ಬೆಳೆಯುತ್ತದೆ. ತೈಲವನ್ನು ತಯಾರಿಸುವಂತಹ ವಿಧಾನ ಈ ರೀತಿ ಇದೆ. ಭೃಂಗರಾಜವನ್ನು ಸ್ವಚ್ಛಗೊಳಿಸಿ ತೊಳೆದು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಶುದ್ಧವಾದ ವಸ್ತ್ರದಲ್ಲಿ ಹಿಂಡಿ ರಸವನ್ನು ತೆಗೆಯಬೇಕು. ಒಂದು ಪಾತ್ರೆಯಲ್ಲಿ 1 ಭಾಗ ಭೃಂಗರಾಜ ಸೊಪ್ಪಿನ ರಸಕ್ಕೆ 1/2 ಭಾಗ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಒಲೆಯ ಮೇಲೆ ಕಾಯಿಸಲು ಇಡಬೇಕು. ಸಣ್ಣಗಿನ ಉರಿಯ ಮೇಲೆ ಅದರಲ್ಲಿರುವಂತಹ ನೀರಿನ ಅಂಶ ಹೋಗುವವರೆಗೂ ಕಾಯಿಸಬೇಕು. ತೈಲವು ತಯಾರಾಗಿದೆಯೋ ಇಲ್ಲವೋ ಎನ್ನುವುದನ್ನು ತಿಳಿಯುವುದಕ್ಕೆ ಒಂದು ಸೌಟ್ನಲ್ಲಿ ಎಣ್ಣೆಯನ್ನು ಹಾಕಿ ಒಲೆಯ ಮೇಲಿಟ್ಟಾಗ ಅದರಲ್ಲಿ ಚಟ್ ಚಟ್ ಎನ್ನುವಂತಹ ಶಬ್ದ ಬರಬಾರದು. ಶಬ್ದ ಬಾರದೇ ಇದ್ದಲ್ಲಿ ತೈಲವು ತಯಾರಾಗಿದೆ ಎಂದು ತಿಳ್ಕೋಬೇಕು. ನಂತರ ಅದನ್ನು ಇಳಿಸಿ ಆರಿದ ನಂತರ ಶೋಧಿಸಿ ಬಾಟ್ಲಿನಲ್ಲಿ ತುಂಬಿಟ್ಟುಕೊಳ್ಬೇಕು. ರಸವನ್ನು ಹಿಂಡಿದ ನಂತರ ಉಳಿದ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಸೀಗೆ ಪುಡಿಯಲ್ಲಿ ಬೆರೆಸಿಟ್ಕೊಂಡು ತಲೆಗೆ ಸ್ನಾನಕ್ಕೆ ಉಪಯೋಗಿಸಬಹುದು. ಸ್ವರ ಒಡೆದಿದ್ದಲ್ಲಿ ಭೃಂಗರಾಜದ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡಬಹುದು. ಮೂಲವ್ಯಾಧಿಯಿಂದ ಬಳಲುವವರು ಭೃಂಗರಾಜವನ್ನು ಅರೆದು ಚಟ್ನಿ ಮಾಡಿ ಮೊಳೆಗಳಿಗೆ ಲೇಪಿಸಬೇಕು ಮತ್ತು 1 ಹಿಡಿ ಭೃಂಗರಾಜ ಸೊಪ್ಪು ಹಾಕಿ ಕಾಯಿಸಿದ ನೀರನ್ನು 1 ಟಬ್ನಲ್ಲಿ ಹಾಕಿ ಸ್ವಲ್ಪ ಸಮಯ ಅದರಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನೋವು, ಊತ ಮತ್ತು ಉರಿ ಕಡಿಮೆ ಆಗ್ತದೆ. ಮಹಿಳೆಯರಲ್ಲಿ ಮಾಸಿಕ ಸ್ರಾವ ಹೆಚ್ಚಾಗಿದ್ದಲ್ಲಿ ಭೃಂಗರಾಜದ ಕಷಾಯವನ್ನು ತಯಾರಿಸಿ ಕುಡಿಯುವುದರಿಂದ ಕಡಿಮೆಯಾಗ್ತದೆ. ಪಾದಗಳಲ್ಲಿ ಬಿರುಕು ಇದ್ದಲ್ಲಿ ಭೃಂಗರಾಜ ಸೊಪ್ಪನ್ನು ಅರೆದು ರಸ ತೆಗೆದು ರಾತ್ರಿ ಮಲಗುವ ಮುಂಚೆ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದು ಒರೆಸಿಕೊಂಡು ಲೇಪಿಸಿಕೊಳ್ಳಬೇಕು. ಬಿಳಿ ಕೂದಲಿಗೆ ಪ್ರತಿ 15 ದಿನಕ್ಕೆ ಒಂದು ಸಾರಿ ಮೆಹಂದಿಯೊಂದಿಗೆ ಭೃಂಗರಾಜ ಸೊಪ್ಪಿನ ರಸವನ್ನು ಬೆರೆಸಿ ಹಚ್ಚಿಕೊಳ್ಳಬೇಕು. ನಂತರ 1 ಗಂಟೆ ಸಮಯ ಬಿಟ್ಟು ಸ್ನಾನ ಮಾಡುವುದರಿಂದ ಕೂದಲಿನ ಬಣ್ಣ ಸ್ವಲ್ಪ ಮಟ್ಟಿಗೆ ಬದಲಾಯಿಸುವುದೇ ಅಲ್ಲದೆ ಕೂದಲು ಕಾಂತಿಯುತವಾಗ್ತದೆ. ಕೇಳುಗರೆ, ಇಲ್ಲಿ ಹೇಳಿರುವಂತಹ ಭೃಂಗರಾಜದ ಎಲ್ಲ ಔಷಧೀಯ ಗುಣಗಳನ್ನು ಮಾಹಿತಿಗಾಗಿ ಮಾತ್ರ ಹೇಳಲಾಗಿದೆ. ಇದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡುವವರು ಮೊದಲು ತಜ್ಞರನ್ನು ಸಂಪರ್ಕಿಸಿ ಅನಂತರ ಉಪಯೋಗಿಸುವುದು ಒಳ್ಳೆಯದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ಕೆಲವೊಂದು ಜನಪದ ಗೀತೆಗಳು. ಮೊದಲಿಗೆ ಪಿ ಕಾಳಿಂಗರಾವ್, ಮೋಹನ್ ಕುಮಾರಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ ಬಾರಯ್ಯ ಬೆಳದಿಂಗಳೆ. ಬಾರಯ್ಯ ಸಿ ಅಶ್ವಥ್, ಮಂಜುಳಾ ಮತ್ತು ಸಂಗಡಿಗರು ಹಾಡಿರುವ ಗೀತೆ ಕುಂತ್ರೆ ನಿಂತ್ರೆ ಅವನ ಧ್ಯಾನ.